ಮುತ್ತೈದಾರರು ಬಂದರ ಬಾಗಿನ ಕಾಜೋಜಂಬಿ ಮುತ್ತೈದಾರು ಬಂದರ ಬಾಗಿನ ಕಾಜೋಜಂಬಿ ಮುತ್ತೈದಾರ ಬಂದರ ಬಾಗಿನ ಕಾಜೋಜಣ್ಣ ಸಲಸುದಂದಲವ ಅರಸಿನಿಗಿ ಮುಡುವುದಂದಲವ ಅರಸಿನ ಅಣ್ಣ ತಳಗಿಟ್ಟಗೊಂಡ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕಾಜೋಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕಾಜೋಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕಾಜೋಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕಾಜೋಜೋ ನಮ್ಮ ಬಾಗಿನ ತಗೊಂಡ ನಿಂತಾರೋ ನಮ್ಮ ಅಂಗಳದಾಗ ಕಂದನ ಕಾಲ ದೂಳದ ಒಂದ ನಾವು ಇಂದ ಹಿಡದಿದ್ರ ಗಿಂಡಿ ಲಗ್ಗನಿ ಜೋಜೋ ಇಂದ ಹಿಡದಿದ್ದವ ಗಿಂಡಿ ಲಗ್ಗನಿ ಜೋ